ಹುಟ್ಟಿನಿಂದ 5 ವರ್ಷಗಳ ತನಕ ಪೋಲಿಯೋ ಡೋಸ್ ಕುಡಿಸಬೇಕು ಪ್ರತಿ ಬಾರಿ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೃಷಿ ಕಾಮಧೇನು ಗೋಲ್ಡ್ ಲೋನ್ ಕೇವಲ 60 ಪೈಸೆ ಪ್ರತಿ ತಿಂಗಳ ಅತಿ ಕಡಿಮೆ ಬಡ್ಡಿದರ, ಪ್ರತಿ ಗ್ರಾಮ್ಗೆ ಅತಿ ಹೆಚ್ಚು ಲೋನ್ ಅಮೌಂಟ್. ಹತ್ತಿರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಭೇಟಿ ನೀಡಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಬ್ಯಾಕ್ಟೀರಿಯಾ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಈ ಕುರಿತು ಬೆಂಗಳೂರಿನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ರತ್ನಮ್ಮ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ನಮಸ್ಕಾರ ಡಾಕ್ಟರ್ ರತ್ನಮ್ಮ ಅವರೇ. ನಮಸ್ಕಾರ. ನಮ್ಮ ರೈತ ಬಾಂಧವರು ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಈ ಪಶುಪಾಲನೆಯಲ್ಲಿ ತೊಡಗಿದ್ದಾರೆ. ಹೌದು. ಮುಖ್ಯವಾಗಿ ನಮ್ಮ ಪಶುಪಾಲನೆ ಯಶಸ್ವಿಯಾಗಬೇಕು ಅಂದರೆ ಒಳ್ಳೆಯ ಒಂದು ಉತ್ಪಾದನೆಯನ್ನು ನಾವು ಪಡೆಯುವಂಥದ್ದು. ಹೌದು. ಒಳ್ಳೆಯ ಉತ್ಪಾದನೆ ಪಡಿಬೇಕಾದ್ರೆ ನಮ್ಮ ಹೈನು ರಾಸುಗಳು ಮತ್ತು ಬೇರೆ ಜಾನುವಾರುಗಳ ಆರೋಗ್ಯ ಚೆನ್ನಾಗಿರಬೇಕಾಗತ್ತೆ. ಖಂಡಿತವಾಗಿ. ವಿವಿಧ ರೋಗಾಣುಗಳು ಈ ಜಾನುವಾರುಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತವೆ. ಹೌದು. ಅದರಲ್ಲಿ ಈ ಬ್ಯಾಕ್ಟೀರಿಯಾ ರೋಗಾಣುಗಳಿಂದ ಬರುವಂಥ ರೋಗಗಳು ಕೂಡ ಬಹಳ ಮುಖ್ಯವಾದಂಥವು. ಹೌದು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬ್ಯಾಕ್ಟೀರಿಯಾ ರೋಗಾಣುಗಳಿಂದ ಬರುವಂಥ ಜಾನುವಾರುಗಳ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಈಗ ಪ್ರಾರಂಭದಲ್ಲಿ ಈ ಜಾನುವಾರುಗಳಲ್ಲಿ ಈ ಬ್ಯಾಕ್ಟೀರಿಯಾಗಳಿಂದ ಬರುವಂಥ ಮುಖ್ಯವಾದ ಸಾಂಕ್ರಾಮಿಕ ರೋಗಗಳು ಯಾವ್ಯಾವು ಅಂತೀರಿ? ಖಂಡಿತವಾಗಿ. ಮನುಷ್ಯರಿಗೆ ಬಂದ ಹಾಗೆಯೇ ಜಾನುವಾರುಗಳಲ್ಲಿ ಕೂಡ ಅನೇಕವಾದಂಥ ಸಾಂಕ್ರಾಮಿಕ ರೋಗಗಳು ಕಂಡು ಬರ್ತಾ ಇದ್ದಾವೆ. ಈ ಸಾಂಕ್ರಾಮಿಕ ರೋಗಗಳು ಬಂದಾಗ ಏನಾಗುತ್ತೆ, ಜಾನುವಾರುಗಳಲ್ಲಿ ಉತ್ಪಾದನೆ ಅಂತಂದರೆ ಈಗ ಹಾಲು ಇರ್ಬೋದು, ಮಾಂಸ ಇರ್ಬೋದು, ಉಣ್ಣೆ ಇರ್ಬೋದು, ಇದರ ಉತ್ಪಾದನೆ ಕಡಿಮೆ ಮಾಡೋದ್ರ ಜೊತೆಯಲ್ಲಿ ಕೂಡ ಅವುಗಳ ಮರಣಕ್ಕೂ ಕೂಡ ಈ ಸಾಂಕ್ರಾಮಿಕ ರೋಗಗಳು ಕಾರಣ ಆಗ್ತಾ ಇದ್ದಾವೆ. ಸೊ ಇದರಿಂದ ರೈತರು ಸಾಕಷ್ಟು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಮತ್ತು ಇದರಲ್ಲಿ ಸುಮಾರು ಪ್ರಮುಖವಾದಂಥ ಸಾಂಕ್ರಾಮಿಕ ರೋಗಗಳು ಈ ಜಾನುವಾರುಗಳಿಂದ ಮನುಷ್ಯನಿಗೆ ಕೂಡ ಬರುವಂಥ ಕಾಯಿಲೆಗಳೇ ಆಗಿರುತ್ತೆ. ಸೊ ಹಾಗಾಗಿ ಈ ಸಾಂಕ್ರಾಮಿಕ ರೋಗಗಳಲ್ಲಿ ಪ್ರಮುಖವಾಗಿ ಬ್ಯಾಕ್ಟೀರಿಯಾ ರೋಗಾಣುಗಳಿಂದ ಉಂಟಾಗ್ತಕ್ಕಂಥ ರೋಗಗಳು ಬಹಳ ಮುಖ್ಯವಾಗಿರುತ್ತೆ. ಮತ್ತು ಈ ಪ್ರಮುಖ ಬ್ಯಾಕ್ಟೀರಿಯಾ ರೋಗಾಣುವಿನಿಂದ ಬರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳಲ್ಲಿ ನೆರಡಿ ರೋಗ, ಚಪ್ಪೆ ರೋಗ, ಗಂಟ್ಲು ಬೇನೆ, ಕಂದು ಹಾಕೋ ರೋಗ ಮತ್ತು ಎಂಟ್ರೋಟಾಕ್ಸಿಮಿಯಾ, ಇದರ ಜೊತೆಗೆ ಕೆಲವೊಂದು ಮನುಷ್ಯರಿಗೆ ಬರುವಂಥ ಕಾಯಿಲೆಗಳಲ್ಲಿ ಕ್ಷಯರೋಗ ಮತ್ತು ಇಲಿಜ್ವರ, ಇವು ಕೂಡ ಬಹುಮುಖ್ಯವಾದಂಥ ರೋಗಗಳು. ಈ ಎಲ್ಲ ರೋಗಗಳು ಸಾಂಕ್ರಾಮಿಕ ರೋಗಗಳಾಗಿರುತ್ತೆ ಮತ್ತು ಅತಿ ಮುಖ್ಯವಾಗಿ ಬರತಕ್ಕಂಥ ರೋಗಗಳು ಜಾನುವಾರುಗಳಲ್ಲಿ. ಇನ್ನು ಈಗ ನೆರಡಿ ರೋಗ ಅಂತ ತಾವು ತಿಳಿಸಿದ್ರಿ. ಹೌದು. ಈ ನೆರಡಿ ರೋಗ ಅಂದ್ರೇನು ಮತ್ತು ಈ ರೋಗದ ನಿಯಂತ್ರಣವನ್ನು ನಾವು ಹೇಗೆ ಮಾಡ್ಕೋಬಹುದು ಅಂತೀರಿ? ಖಂಡಿತವಾಗಿ. ಈ ನೆರಡಿ ರೋಗ ನಾವು ಆಂಥ್ರಾಕ್ಸ್ ಅಂತ ಹೇಳ್ತೀವಿ. ಈ ನೆರಡಿ ರೋಗ ಜಾನುವಾರುಗಳಲ್ಲಿ ಕಂಡುಬರ್ತಕ್ಕಂಥ ಅತಿ ಮುಖ್ಯವಾದಂಥ ಸಾಂಕ್ರಾಮಿಕ ರೋಗ ಮತ್ತು ಇದು ಬಂದಾಗ ಇದು ಮನುಷ್ಯರಿಗೆ ಕೂಡ ಬರುವಂಥ ಕಾಯಿಲೆ ಆಗಿರುತ್ತೆ. ಈ ರೋಗ ತುಂಬ ಅತಿ ಶೀಘ್ರವಾಗಿ ಬರ್ತಕ್ಕಂಥ ಕಾಯಿಲೆ. ಸೊ ಅತಿ ಶೀಘ್ರವಾಗಿ ರಕ್ತ ನಂಜಾಗ್ಬಿಟ್ಟು ಮತ್ತು ಶೀಘ್ರವಾಗಿ ಮರಣವನ್ನು ಉಂಟು ಮಾಡ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಮತ್ತು ಈ ಕಾಯಿಲೆ ಬಂದು ಸತ್ತಂಥ ರಾಸುಗಳಲ್ಲಿ ಜಾನುವಾರುಗಳಲ್ಲಿ ಅತಿ ಮುಖ್ಯವಾದಂಥ ಲಕ್ಷಣ ಅಂತಂದರೆ ದೇಹದ ಎಲ್ಲ ರಂಧ್ರಗಳಿಂದಲೂ ರಕ್ತಸ್ರಾವ ಆಗುವಂಥದ್ದು ಬಹುಮುಖ್ಯವಾದಂಥ ಲಕ್ಷಣ ಆಗಿರುತ್ತೆ. ಮತ್ತು ಈ ಕಾಯಿಲೆ ಬಂದು ಸತ್ತಂಥ ಜಾನುವಾರುಗಳಲ್ಲಿ ರಕ್ತ ಹೆಪ್ಪುಗಟ್ಟೋದಿಲ್ಲ. ಮತ್ತು ಸತ್ತ ದೇಹ ಸಾಮಾನ್ಯವಾಗಿ ಕೊರಡಿನಂತೆ ಆಗುತ್ತೆ. ಆದರೆ ಈ ರೋಗ ಬಂದು ಜಾನುವಾರುಗಳು ಸತ್ತಾಗ ಸತ್ತ ದೇಹ ಕೊರಡಿನಂತೆ ಆಗದೇ ಇರೋದು ಅತಿ ಮುಖ್ಯವಾದಂಥ ಒಂದು ಲಕ್ಷಣ. ಮತ್ತು ಈ ನೆರಡಿ ರೋಗಕ್ಕೆ ಬ್ಯಾಕ್ಟೀರಿಯಾ ಅಂತ ಏನು ಹೇಳಿದ್ವಿ ಅದು ಬ್ಯಾಸಿಲಸ್ ಅಂತ್ರಾಸಿಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ರೋಗಾಣು ಕಾರಣ ಆಗಿರುತ್ತೆ. ಈ ರೋಗಾಣು ಸಾಮಾನ್ಯವಾಗಿ ರೋಗದಿಂದ ಮರಣ ಹೊಂದಿರತಕ್ಕಂಥ ಜಾನುವಾರುಗಳ ದೇಹದಿಂದ ಆಚೆ ಬಂದು ಹೊರಗಿನ ವಾತಾವರಣವನ್ನು ಕಲುಷಿತಗೊಳಿಸುತ್ತೆ. ಮತ್ತು ವಾತಾವರಣದಲ್ಲಿ ಬಹು ದೀರ್ಘಕಾಲ ತನ್ನ ರೋಗಕಾರಕ ಶಕ್ತಿಯನ್ನು ಉಳಿಸ್ಕೊಂಡು ಜೀವಂತವಾಗಿರುತ್ತೆ. ನಾವು ಇದನ್ನು ಸ್ಪೋರ್ಸ್ ಅಂತ ಹೇಳ್ತೀವಿ. ಈ ಬ್ಯಾಸಿಲಸ್ ಅಂತ್ರಾಸಿಸ್ ಅನ್ನೋದು ಸ್ಪೋರ್ ಆಗಿ ಮಾರ್ಪಾಡಾಗಿ ತುಂಬ ದಿವಸ ಅದು ಜೀವಂತವಾಗಿರುತ್ತೆ. ಮತ್ತು ಈ ರೋಗಾಣುಗಳು, ಈ ಸ್ಪೋರ್ ಇರ್ಬೋದು, ರೋಗಾಣುಗಳಿರ್ಬೋದು, ಬಾಯಿ, ಮೂಗು ಮತ್ತು ಚರ್ಮದ ಮೂಲಕ ದೇಹವನ್ನು ಪ್ರವೇಶಿಸಿ ರೋಗವನ್ನು ಉಂಟು ಮಾಡುತ್ತೆ. ಮತ್ತು ಈ ರೋಗ ಬಂದಂಥ ಜಾನುವಾರುಗಳಲ್ಲಿ 1-2 ವಾರಗಳಲ್ಲಿ ಇದೇನು ಲಕ್ಷಣಗಳು ಹೇಳಿದೆ ಅದು ರೋಗ ಲಕ್ಷಣಗಳು ಕಂಡು ಬರ್ತವೆ. ಮತ್ತು ಈ ಜಾನುವಾರುಗಳು ಅಂತಂದರೆ ಇವಾಗ ಹಸು ಇರ್ಬೋದು, ಕುರಿ ಇರ್ಬೋದು, ಮೇಕೆ, ಹಂದಿ, ಕುದುರೆ ಮತ್ತು ಇತರೆ ಪ್ರಾಣಿಗಳಲ್ಲಿ ಕೂಡ ಈ ನೆರಡಿ ರೋಗ ಕಂಡು ಬರುತ್ತೆ. ಇನ್ನು ಈ ಒಂದು ರೋಗದ ನಿಯಂತ್ರಣ ಹೇಗೆ ಅಂತೀರಾ? ಈ ರೋಗವನ್ನ ನಿಯಂತ್ರಣ ಮಾಡೋದು ಒಂದು ಅತಿ ಮುಖ್ಯವಾದಂತ ಅಂಶ ಆಗಿರುತ್ತೆ. ಮತ್ತೆ ಈ ರೋಗವನ್ನ ಒಂದು ಜಾನುವಾರಿಂದ ಇನ್ನೊಂದು ಜಾನುವಾರಕ್ಕೆ ಪ್ರಸಾರ ಆಗದೆ ಇರೋದು ತಡೆಗಟ್ಟೋದು ಬಹಳ ಮುಖ್ಯವಾದಂತ ಒಂದು ಅಂಶ. ಆದ್ರಿಂದ ಏನ್ ಮಾಡ್ಬೇಕು ರೈತರು ಅಂತಂದ್ರೆ, ಎಲ್ಲಾ ಅಂಶಗಳಿಗಿಂತ ಸ್ವಚ್ಛತೆ ಬಗ್ಗೆ, ನೈರ್ಮಲ್ಯತೆ ಬಗ್ಗೆ ವಿಶೇಷವಾದಂತ ಒಂದು ಗಮನವನ್ನ ಕೊಡಬೇಕಾಗತ್ತೆ. ಈ ರೋಗದಿಂದ ಅಕಸ್ಮಾತ್ ಮರಣ ಹೊಂದಿರತಕ್ಕಂಥ ಜಾನುವಾರುಗಳ ದೇಹವನ್ನ ಕತ್ತರಿಸದೆ ತಕ್ಷಣ ಸುಡಬೇಕಾಗತ್ತೆ, ಅಥವಾ ಸುಣ್ಣದ ಪುಡಿ ಜೊತೆಗೆ ಈ ದೇಹವನ್ನ ಆಳವಾಗಿ ಹೂಳ್ಬೇಕಾಗತ್ತೆ. ಹೀಗೆ ಮಾಡಿದಾಗ ಏನಾಗುತ್ತೆ, ಈ ರೋಗ ಪ್ರಸಾರವನ್ನ ನಾವು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಮತ್ತೆ ಈ ಜಾನುವಾರುಗಳು ಸತ್ತಿರ್ತಕ್ಕಂಥ ಅದರ ಜೊತೆಲಿ ಇರತಕ್ಕಂಥ ಹುಲ್ಲು ಮತ್ತಿತರ ಪದಾರ್ಥಗಳನ್ನು ಕೂಡ ಇದೇ ರೀತಿಯಲ್ಲಿ ವಿಲೇವಾರಿ ಮಾಡಬೇಕಾಗತ್ತೆ. ಮತ್ತೆ ಈ ಆಂಥ್ರಾಕ್ಸ್ ರೋಗ, ನೆರಡಿ ರೋಗ ಕಾಣಿಸ್ಕೊಳ್ತಕ್ಕಂಥ ಫಾರಂ ಅಥವಾ ಆ ಜಾಗದಲ್ಲಿ ಜನರ ಓಡಾಟನ ಪ್ರತಿಬಂಧಿಸಬೇಕಾಗತ್ತೆ, ನಿರ್ಬಂಧಿಸಬೇಕಾಗತ್ತೆ. ಮತ್ತೆ ಸ್ವಲ್ಪ ನಂಜು ನಿವಾರಕ ದ್ರಾವಣಗಳನ್ನು ಉಪಯೋಗಿಸಿ ಸ್ವಚ್ಛಗೊಳಿಸಬೇಕಾಗತ್ತೆ. ಇವಾಗ ನಂಜು ನಿವಾರಕ ದ್ರಾವಣಗಳು ಅಂತಂದ್ರೆ ಫಾರ್ಮಾಲಿನ್ ಅಂತ ಹೇಳ್ತೀವಿ, 5-10% ಫಾರ್ಮಾಲಿನ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಇಂಥ ದ್ರಾವಣಗಳನ್ನು ಉಪಯೋಗಿಸಿ ಆ ಜಾಗವನ್ನು ಸ್ವಚ್ಛ ಮಾಡೋದ್ರಿಂದ ಈ ರೋಗಾಣುಗಳೇನು ಅಲ್ಲಿ ಇರುತ್ತೆ ಅದನ್ನು ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು. ಮತ್ತು ಈ ರೋಗವನ್ನು ಅತಿ ಮುಖ್ಯವಾಗಿ ನಾವು ಒಂದು ರೋಗ ನಿರೋಧಕ ಲಸಿಕೆ ಲಭ್ಯ ಇರೋದ್ರಿಂದ ಇದನ್ನು ಕೊಟ್ಟು ಕೂಡ ಈ ರೋಗ ಬರದ ಹಾಗೆ ಜಾನುವಾರುಗಳಲ್ಲಿ ನಾವು ತಡೆಗಟ್ಟಬಹುದು. ಮತ್ತು ಈ ಲಸಿಕೆ ಆಂಥ್ರಾಕ್ಸ್ ಸ್ಪೋರ್ ಲಸಿಕೆ ಅಂತ ಹೇಳ್ತೀವಿ, ಇದು ಜೀವಂತ ಲಸಿಕೆ. ಇದು ಸಾಮಾನ್ಯವಾಗಿ ನಮ್ಮ ಪಶು ಜೈವಿಕ ಮತ್ತು ಆರೋಗ್ಯ ಸಂಸ್ಥೆಯವರು ಇದನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇದು ಎಲ್ಲಾ ಪಶುವೈದ್ಯಕೀಯ ಆಸ್ಪತ್ರೆಗಳಲ್ಲೂ ಕೂಡ ಈ ಲಸಿಕೆ ಲಭ್ಯ ಇರುತ್ತೆ. ಆದ್ದರಿಂದ ಈ ನೆರಡಿ ರೋಗ ನಿರೋಧಕ ಲಸಿಕೆಯನ್ನ 3 ತಿಂಗಳ ಮೇಲ್ಪಟ್ಟು ಎಲ್ಲಾ ಹಸು ಕರುಗಳಿಗೆ ಕೊಡಿಸಬೇಕಾಗತ್ತೆ. ಮತ್ತೆ ಈ ಲಸಿಕೆಯನ್ನ ಕೊಟ್ಟ ನಂತರ ಜಾನುವಾರುಗಳಲ್ಲಿ ಸ್ವಲ್ಪ ಜ್ವರ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಹಾಲಿನ ಉತ್ಪಾದನೆ ಕೂಡ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಮತ್ತೆ ಈ ರೋಗ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಪ್ರದೇಶಗಳಲ್ಲಿ ಅಂದ್ರೆ ಎಂಡೆಮಿಕ್ ಅಂತ ಹೇಳ್ತೀವಿ, ಈಗ ಸಾಮಾನ್ಯವಾಗಿ ಬಳ್ಳಾರಿಯಲ್ಲಿ ಕಂಡು ಬರ್ತಾ ಇದೆ, ಮತ್ತೆ ಚಿಕ್ಕಬಳ್ಳಾಪುರ, ಕೋಲಾರ ಈ ಜಿಲ್ಲಾ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಈ ರೋಗ ಅವಾಗವಾಗ ಕಂಡು ಬರ್ತಾ ಇದೆ. ಈ ರೋಗ ಕಂಡು ಬರ್ತಕ್ಕಂಥ ಪ್ರದೇಶಗಳಲ್ಲಿ ಈ ರೋಗ ನಿರೋಧಕ ಲಸಿಕೆಯನ್ನ ವರ್ಷಕ್ಕೆ 2 ಬಾರಿ ಕೊಡೋದು ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಏಪ್ರಿಲ್ ಮೇ ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಈ ಲಸಿಕೆಯನ್ನು ಕೊಡೋದ್ರಿಂದ ನಾವು ಈ ರೋಗವನ್ನು ಸ್ವಲ್ಪ ಮಟ್ಟಿಗೆ ಜಾನುವಾರುಗಳಲ್ಲಿ ಬರದ ಹಾಗೆ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ ಲಸಿಕೆಗಳನ್ನ ರೋಗ ಬರೋದಕ್ಕಿಂತ ಮುಂಚೆನೆ ಕೊಡೋದು ಬಹಳ ಮುಖ್ಯ, ಬಹಳ ಮುಖ್ಯವಾಗಿರುತ್ತೆ. ರೋಗ ಬಂದ ನಂತರ ಲಸಿಕೆ ಕೊಡೋದಕ್ಕಿಂತ ಅಥವಾ ರೋಗ ಬಂದ ನಂತರ ಜಾನುವಾರುಗಳನ್ನ ನಾವು ಪರೀಕ್ಷೆ ಮಾಡಿ ಅವುಗಳನ್ನ ಉಪಚಾರ ಮಾಡೋದಕ್ಕಿಂತ ರೋಗ ಬರದ ಹಾಗೆ ತಡೆಗಟ್ಟೋದು ತುಂಬಾ ಮುಖ್ಯವಾದ ಅಂಶ ಆಗಿರುತ್ತೆ. ಹಾಗಾಗಿ ರೋಗ ನಿರೋಧಕ ಲಸಿಕೆ ಕೊಡೋದ್ರಿಂದ ಈ ರೋಗ ಬರದೇ ಇರದ ಹಾಗೆ ತಡೆಗಟ್ಟಬಹುದು. ಇನ್ನೊಂದು ತಾವು ತಿಳಿಸಿದ್ದು ಈ ಚಪ್ಪೆ ರೋಗ ಅಂತ ಅಂದು, ಹೌದು, ಈ ಚಪ್ಪೆ ರೋಗದ ಲಕ್ಷಣಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ಚಪ್ಪೆ ರೋಗ ಇದು ಬ್ಲ್ಯಾಕ್ ವಾಟರ್ ಅಂತ ಹೇಳ್ತೀವಿ ನಾವು, ಇದು ಕೂಡ ಒಂದು ಅತಿ ಮುಖ್ಯವಾದಂತ ಒಂದು ಬ್ಯಾಕ್ಟೀರಿಯಾ ರೋಗಾಣುವಿನಿಂದ ಬರ್ತಕ್ಕಂಥ ಸಾಂಕ್ರಾಮಿಕ ರೋಗ. ಮತ್ತೆ ಈ ಚಪ್ಪೆ ರೋಗ ಬಂದಂತ ಹಸುಗಳಲ್ಲಿ ಜಾನುವಾರುಗಳಲ್ಲಿ ಕೂಡ ಏನಾಗುತ್ತೆ, ಲಕ್ಷಣಗಳು ಮಾಂಸ ಖಂಡಗಳ ಉರಿಯೂತ ಕಂಡು ಬರುತ್ತೆ, ಮತ್ತೆ ಶೀಘ್ರವಾದಂತ ಒಂದು ರಕ್ತ ನಂಜು ಸೆಪ್ಟಿಸಿಮಿ ಅಂತ ಹೇಳ್ತೀವಿ, ಈ ತರ ಆದ ಕೂಡಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಜಾನುವಾರುಗಳು ಸಾವಿಗೀಡಾಗುತ್ತೆ. ಮತ್ತೆ ಇದು ನಾನು ಹೇಳಿದಾಗೆ ಬ್ಯಾಕ್ಟೀರಿಯಾ ರೋಗಾಣು ಕಾರಣ ಕ್ಲಾಸ್ಟ್ರಿಡಿಯಂ ಶೋವೈ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ರೋಗಾಣು, ಇದು ಕೂಡ ನಾವು ಬ್ಯಾಸಿಲಸ್ ಅಂತ್ರಾಸಿಸ್ ಅಂತ ಏನು ಹೇಳ್ತೀವಿ ಅದು ಸ್ಪೋರ್ ಆಗಿ ಮಾರ್ಪಾಡಾಗುತ್ತಲ್ಲ, ಸೊ ಕ್ಲಾಸ್ಟ್ರಿಡಿಯಂ ಶೋವೈ ಅನ್ನೋದು ಕೂಡ ಸ್ಪೋರ್ ಆಗಿ ಮಾರ್ಪಾಡಾಗಿ ಬೀಜಕಣವಾಗಿ ಮಾರ್ಪಾಡಾಗಿ ಮಣ್ಣಿನಲ್ಲಿ ಅತಿ ಶೀಘ್ರವಾಗಿ ಅತಿ ಅಂದರೆ ತುಂಬ ದಿವಸ ಹಾಗೆ ಜೀವಂತವಾಗಿರುತ್ತೆ. ಸೊ ಈ ಬೀಜಕಣಗಳು ಕಲುಷಿತ ಆಹಾರ ಸೇವನೆಯಿಂದ ಕರುಳಿನ ಮೂಲಕ ದೇಹವನ್ನು ಪ್ರವೇಶ ಮಾಡ್ತವೆ, ಮತ್ತೆ ಒಂದ್ಸರಿ ಪ್ರವೇಶ ಮಾಡಿದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಗೊಂಡು ರೋಗವನ್ನ ಉಂಟು ಮಾಡುತ್ತೆ. ಮತ್ತೆ ಈ ನಿಜವಾದ ಚಪ್ಪೆ ರೋಗ ಅಂತ ಏನ್ ಹೇಳ್ತೀವಿ ಬ್ಲ್ಯಾಕ್ ವಾಟರ್ ಅಂತ ಏನ್ ಹೇಳ್ತೀವಿ, ಹಸು ಮತ್ತು ಕುರಿಗಳಲ್ಲಿ ಮಾತ್ರ ಜಾಸ್ತಿ ಕಂಡು ಬರುತ್ತೆ. ಮತ್ತೆ ಈ ರೋಗ ಹಸುಗಳಲ್ಲಿ ಸಾಮಾನ್ಯವಾಗಿ ಅತಿ ಚೆನ್ನಾಗಿ ಆರೋಗ್ಯವಂತವಾಗಿರ್ತಕ್ಕಂಥ ಹಸುಗಳಲ್ಲೇ ಕೂಡ ಈ ರೋಗ ಕಂಡು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಅಂದ್ರೆ 6 ತಿಂಗಳಿನಿಂದ 2 ವರ್ಷದೊಳಗಿನ ರಾಸುಗಳಲ್ಲಿ ಈ ರೋಗ ಸಾಮಾನ್ಯವಾಗಿ ಅಂದ್ರೆ ಹಸುಗಳು ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೀತಾ ಇರತಕ್ಕಂಥ ಹಸುಗಳಲ್ಲೇನೆ ಈ ರೋಗ ಕಂಡು ಬರುತ್ತೆ. ಅಂದ್ರೆ ಮುಖ್ಯವಾಗಿ ಈಗ ಹಸುಗಳಲ್ಲಿ ಕಂಡು ಬಂದಾಗ ಈ ಚಪ್ಪೆ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಾ? ಈ ಜಾನುವಾರುಗಳಲ್ಲಿ ಹಸುಗಳಲ್ಲಿ ಈ ಚಪ್ಪೆ ರೋಗದ ಲಕ್ಷಣಗಳು ಅಂತಂದ್ರೆ, ರೋಗ ಬಂದ ಕೂಡಲೇ ಅವು ಸ್ವಲ್ಪ ಹಸುಗಳೆಲ್ಲ ಕುಂಟೋದಿಕ್ಕೆ ಪ್ರಾರಂಭ ಮಾಡುತ್ತೆ. ಮತ್ತೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನವಹಿಸಿದಾಗ ಕಾಲಿನ ಅಥವಾ ಚಪ್ಪೆ ಅಂತ ಏನ್ ಹೇಳ್ತೀವಿ ಅದರ ಮೇಲ್ಭಾಗದಲ್ಲಿ ಊತ ಕಂಡು ಬರುತ್ತೆ, ಮತ್ತೆ ಅವು ಸರಿಯಾಗಿ ಆಹಾರವನ್ನ ಸೇವನೆ ಮಾಡೋದಿಲ್ಲ, ಜ್ವರ ಬರುತ್ತೆ, ಮತ್ತೆ ಹೆಚ್ಚಾದ ನಾಡಿ ಬಡಿತ, ಈ ರೋಗದ ಅತಿ ಮುಖ್ಯವಾದಂತ ಲಕ್ಷಣಗಳು. ಮತ್ತೆ ನೀವು ಆ ಊತವನ್ನ ಸ್ವಲ್ಪ ಮುಟ್ಟಿ ನೋಡಿದಾಗ ಪ್ರಾರಂಭಿಕವಾಗಿ ಹುಟ್ಟಿನೋಳು ಅದು ಬಿಸಿಯಾಗಿರುತ್ತೆ, ಮತ್ತೆ ನೋವಿರುತ್ತೆ, ಅವು ಸ್ವಲ್ಪ ನೋವಿನಿಂದ ನರಳ್ತವೆ, ಮತ್ತೆ ಈ ಊತ ತಣ್ಣಗಾಗ್ಬಿಟ್ಟು ನೋವು ಕಡಿಮೆ ಆಗಿ ಆಮೇಲೆ ಕ್ರಮೇಣವಾಗಿ ಇದರಲ್ಲಿ ನೀರು ಮತ್ತು ಗಾಳಿ ತುಂಬಿಕೊಂಡಂತೆ ಭಾಸವಾಗುತ್ತೆ. ಮತ್ತೆ ಈ ಭಾಗದ ಚರ್ಮ ಸ್ವಲ್ಪ ಒಣಗಿಬಿಟ್ಟು ಬಣ್ಣದಲ್ಲಿ ಕೂಡ ಮಾರ್ಪಾಡು ಹೊಂದುತ್ತೆ, ಅಲ್ಲಲ್ಲೇ ಬಿರುಕು ಕಂಡು ಬರುತ್ತೆ, ಈ ಚಪ್ಪೆ ಮೇಲ್ಭಾಗದಲ್ಲಿ ಬಿರುಕು ಕಂಡು ಬರುತ್ತೆ. ಇವು ಅತಿ ಮುಖ್ಯವಾದಂಥ ಲಕ್ಷಣಗಳು. ಮತ್ತೆ ಇದು ಬಂದ ಕೂಡಲೇ ಈ ರೋಗ ಅತಿ ಶೀಘ್ರವಾಗಿ ಒಂದು ವಿಷಮ ಸ್ಥಿತಿ ಅಂತ ಏನು ಹೇಳ್ತೀವಿ ಅದನ್ನು ತಲುಪಿ 12-36 ಗಂಟೆಗಳ ಒಳಗೆ ಹಸುಗಳಲ್ಲಿ ಮರಣ ಸಂಭವಿಸಬಹುದು. ಇನ್ನು ಕುರಿಗಳಲ್ಲೂ ಕೂಡ ಕಂಡುಬರುತ್ತೆ ಅಂತ ತಾವು ತಿಳಿಸಿದ್ರಿ. ಹೌದು, ಕುರಿಗಳಲ್ಲಿ ಯಾವ ರೀತಿ ಲಕ್ಷಣಗಳು ಕಂಡು ಬರ್ತವೆ? ಹೌದು, ಕುರಿಗಳಲ್ಲೂ ಕೂಡ ಈ ಚಪ್ಪೆ ರೋಗ ಸಾಮಾನ್ಯವಾಗಿ ಕಂಡು ಬರುತ್ತೆ. ಈ ಚಪ್ಪೆ ರೋಗ ಬಂದಂತಹ ಕುರಿಗಳಲ್ಲಿ ಜ್ವರ ಇರುತ್ತೆ, ಮತ್ತೆ ಅವು ಮೇವೇನು ಸೇವನೆ ಮಾಡೋದಿಲ್ಲ, ಮತ್ತೆ ಅವುಗಳು ಕೂಡ ಸಾಮಾನ್ಯವಾಗಿ ಕುಂಟ್ತಾ ಇರುತ್ತೆ, ಚಪ್ಪೆ ಮೇಲ್ಭಾಗದಲ್ಲಿ ಊತ ಕಾಣಿಸ್ಕೊಂಡು ಕುಂಟ್ತಾ ಇರುತ್ತೆ. ಮತ್ತೆ ಈ ರೋಗದಿಂದ ಮರಣ ಹೊಂದಿರತಕ್ಕಂಥ ಕುರಿಗಳಲ್ಲಿ ಚರ್ಮದ ಕೆಳಗೆ ಚರ್ಮವನ್ನು ಮುಟ್ಟು ನೋಡಿದಾಗ ಒಂಥರ ಗಾಳಿ ತುಂಬಿದಂತೆ ಕಂಡು ಬರುತ್ತೆ. ಚಪ್ಪೆ ರೋಗದಿಂದ ಸತ್ತಂತ ರಾಸುಗಳಲ್ಲಿ ಮರಣ ಹೊಂದಿರತಕ್ಕಂಥ ರಾಸುಗಳಲ್ಲಿ ರಕ್ತ ಬಹುಬೇಗ ಹೆಪ್ಪುಗಟ್ಟುಬಿಡುತ್ತೆ. ಹೆಪ್ಪುಗಟ್ಟೋದಿಲ್ಲ, ರಕ್ತ ಹೆಪ್ಪುಗಟ್ಟೋದಿಲ್ಲ ಸಾಮಾನ್ಯವಾಗಿ. ಆದ್ರೆ ಚಪ್ಪೆ ರೋಗದಿಂದ ಸತ್ತಂತ ರಾಸುಗಳಲ್ಲಿ ರಕ್ತ ಬಹುಬೇಗ ಹೆಪ್ಪುಗಟ್ಟುತ್ತೆ. ಮತ್ತೆ ಊತ ಕಂಡು ಬರ್ತಕ್ಕಂಥ ಈ ಮಾಂಸ ಖಂಡಗಳನ್ನ ಕತ್ತರಿಸಿದಾಗ ಒಂಥರ ಕಪ್ಪು ಬಣ್ಣ ಕಾಣಿಸುತ್ತೆ, ಕೊಳೆತ ವಾಸನೆ, ಮತ್ತೆ ಗಾಳಿಯುತ್ತ ದ್ರವ ಕಂಡು ಬರುತ್ತೆ. ಅಂದ್ರೆ ಅಲ್ಲಿ ಬ್ಯಾಕ್ಟೀರಿಯಾಗಳ ಸೋಂಕು ತಗುಲಿರುತ್ತೆ ಅಂತ. ಹೌದು, ಚಪ್ಪೆ ರೋಗದ ನಿಯಂತ್ರಣ ಹೇಗೆ ಅಂತೀರಾ? ಈ ಚಪ್ಪೆ ರೋಗವನ್ನು ಕೂಡ ನಾವು ಜಾನುವಾರುಗಳಲ್ಲಿ ಬರೆದ ಹಾಗೆ ತಡೆಗಟ್ಟಬಹುದು. ಈ ಚಪ್ಪೆ ರೋಗ ನಿರೋಧಕ ಲಸಿಕೆ ಪಶು ಆರೋಗ್ಯ ಸಂಸ್ಥೆ ಮತ್ತು ಜೈವಿಕ ಸಂಸ್ಥೆಯವರು ಈ ರೋಗ ನಿರೋಧಕ ಲಸಿಕೆಯನ್ನು ತಯಾರು ಮಾಡ್ತಾ ಇದ್ದಾರೆ. ರೋಗ ನಿರೋಧಕ ಲಸಿಕೆಯನ್ನು ಕೂಡ ಜಾನುವಾರುಗಳಲ್ಲಿ ಕೊಟ್ಟು ಈ ರೋಗವನ್ನು ಒಂದು ನಿಯಂತ್ರಣಕ್ಕೆ ತರಬಹುದು, ಬರದಂತೆ ತಡೆಗಟ್ಟಬಹುದು. ಮತ್ತೆ ಈ ರೋಗ ನಿರೋಧಕ ಲಸಿಕೆ ಏನಿದೆ 6 ತಿಂಗಳಿನಿಂದ 2 ವರ್ಷದೊಳಗಿನ ರಾಸುಗಳಿಗೆ ಮಾತ್ರ ಈ ರೋಗ ನಿರೋಧಕ ಲಸಿಕೆಯನ್ನು ಈ ರೋಗ ಕಂಡು ಬರ್ತಕ್ಕಂಥ 1 ತಿಂಗಳಿಗೆ ಮುಂಚೆ ಈ ಲಸಿಕೆಯನ್ನು ಕೊಡಬೇಕಾಗುತ್ತೆ. ಅಂದರೆ ಇದನ್ನು ಕೂಡ ಮಾನ್ಸೂನ್ ಮುಂಗಾರು ಮಳೆ ಪ್ರಾರಂಭಕ್ಕೆ ಮುಂಚಿತವಾಗಿ ಈ ರೋಗ ನಿರೋಧಕ ಲಸಿಕೆಯನ್ನು ಕೊಡಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ಜಾಸ್ತಿ ಕಾಣಿಸುತ್ತೋ ಈ ರೋಗ ನಿರೋಧಕ ಲಸಿಕೆಯನ್ನು ವರ್ಷಕ್ಕೆ 2 ಬಾರಿ ಕೊಡಬೇಕಾಗತ್ತೆ. ಮತ್ತು ಹಾಗೇನೆ ಸ್ವಲ್ಪ ಸ್ವಚ್ಛತೆ ಕಡೆ ರೈತರು ಗಮನ ಕೊಡಬೇಕಾಗತ್ತೆ. ಪ್ರಾಣಿಗಳ ಓಡಾಟದಲ್ಲಿ ನಿರ್ಬಂಧ ಹೇರೋದು ಈ ರೋಗ ನಿಯಂತ್ರಣಕ್ಕೆ ಅತ್ಯಂತ ಹೆಚ್ಚು ಸಹಕಾರಿಯಾಗುತ್ತೆ. ಮತ್ತು ಕುರಿಗಳಲ್ಲಿ ಕೂಡ ಈ ರೋಗ ನಿರೋಧಕ ಲಸಿಕೆಯನ್ನು ನಾವು ಕೊಡಬಹುದು. ಕುರಿಗಳಲ್ಲಿ ಸಾಮಾನ್ಯವಾಗಿ ಮರಿ ಹಾಕೋ 3 ವಾರಗಳ ಮೊದಲು ಅಂದರೆ ಗರ್ಭಸ್ಥ ಕುರಿಗಳಿಗೇನೆ ಈ ರೋಗ ನಿರೋಧಕ ಚುಚ್ಚುಮದ್ದು ಹಾಕೋದ್ರಿಂದ ಮರಿ ಹಾಕೋ ಸಂದರ್ಭದಲ್ಲಿ ಈ ರೋಗದ ಸೋಂಕನ್ನು ತಡೆಗಟ್ಟಬಹುದು. ಸೊ ಗಾಯ ಆಗೋದ್ರಿಂದ ಈ ರೋಗ ಅತಿ ವೇಗವಾಗಿ ಗರ್ಭಸ್ಥ ಕುರಿಗಳಿಗೆ ಬರುತ್ತೆ. ಹಾಗಾಗಿ ಮರಿ ಹಾಕೋ 3 ವಾರಗಳ ಮೊದಲು ಈ ಲಸಿಕೆಯನ್ನು ಕೊಡೋದ್ರಿಂದ ಕುರಿಗಳಿಗೆ ಮತ್ತೆ ಮರಿಗಳಿಗೂ ಕೂಡ ಈ ರೋಗ ಬರದ ಹಾಗೆ ತಡೆಗಟ್ಟಬಹುದು. ಮತ್ತೆ ಹಾಗೇನೆ ಉಣ್ಣೆಯನ್ನ ತೆಗೆಯೋ 2-3 ವಾರಗಳ ಮುಂಚೆ ಕೂಡ ಈ ರೋಗ ನಿರೋಧಕ ಲಸಿಕೆಯನ್ನು ಕೊಡಬೇಕಾಗುತ್ತೆ. ಮತ್ತೆ ಈ ರೋಗದಿಂದ ಮರಣ ಹೊಂದಿರತಕ್ಕಂತ ಕುರಿ ಇರ್ಬೋದು, ಹಸುಗಳಿರ್ಬೋದು, ಇವನ್ನು ಕೂಡ ಸರಿಯಾದ ರೀತಿಯಲ್ಲಿ ಹೂಳಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಈ ರೋಗವನ್ನ ಸ್ವಲ್ಪ ಮಟ್ಟಿಗೆ ನಾವು ನಿಯಂತ್ರಣದಲ್ಲಿ ಇಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಮುಖ್ಯವಾದ ಜಾನುವಾರುಗಳ ರೋಗ ಅಂದ್ರೆ ಗಂಟ್ಲು ಬೇನೆ ಅಂತ. ಹೌದು, ಈ ಗಂಟ್ಲು ಬೇನೆಯ ರೋಗದ ಲಕ್ಷಣಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ಸೊ ಈ ಜಾನುವಾರುಗಳಲ್ಲಿ ಗಂಟಲು ಬೇನೆ, ನಾವು ಅದನ್ನು ಹೆಮರಜಿಕ್ ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ. ಈ ಕಾಯಿಲೆ ಕೂಡ ಅತಿ ಮುಖ್ಯವಾದಂಥ ಒಂದು ಕಾಯಿಲೆ. ಇದು ಕೂಡ ಬ್ಯಾಕ್ಟೀರಿಯಾ ಪ್ಯಾಶುರಲ ಮಲ್ಟೋಸಿಡಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ರೋಗಾಣುವಿನಿಂದ ಬರ್ತಕ್ಕಂಥ ಕಾಯಿಲೆ. ಸೊ ಈ ಈ ಗಂಟಲು ಬೇನೆ ರೋಗ ಕೂಡ ಅತಿ ತೀಕ್ಷ್ಣವಾದಂಥ ಒಂದು ರಕ್ತ ನಂಜಾಗಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜಾನುವಾರುಗಳು ಮರಣ ಹೊಂದಿರ್ತವೆ. ಈ ರೋಗ ಬಂದಾಗ ಏನಾಗುತ್ತೆ, ಹಸುಗಳಲ್ಲಿ ಸ್ವಲ್ಪ ರಕ್ತಹೀನತೆ ಅಥವಾ ಬೇರೆ ಸೋಂಕುಗಳು ಏನಿರುತ್ತೆ ಅದು ಈ ರೋಗ ಬೇರೆ ಸೋಂಕುಗಳು ಬಂದಾಗ ಈ ಹೆಮರಜಿಕ್ ಸೆಪ್ಟಿಸಿಮಿ ಅಥವಾ ಗಂಟ್ಲು ಬೇನೆ ಅತಿ ಶೀಘ್ರವಾಗಿ ಉಲ್ಬಣಗೊಳ್ಳುತ್ತೆ. ಮತ್ತು ಈ ಕಾಯಿಲೆ ಕೂಡ 6 ತಿಂಗಳಿಂದ 2 ವರ್ಷದೊಳಗಿನ ಎಲ್ಲ ಜಾನುವಾರುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತು ಸಾಮಾನ್ಯವಾಗಿ ಈ ಕಾಯಿಲೆ ಎಮ್ಮೆಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತು ಈ ದೂರ ಪ್ರಯಾಣ ಮಾಡಿದಿರ್ತಕ್ಕಂಥ ಜಾನುವಾರುಗಳು, ಈ ಜಾನುವಾರುಗಳನ್ನ ಅತಿ ದೂರವಾಗಿ ಅವನ್ನ ತಗೊಂಡು ಹೋದಾಗ ನಡೆಸ್ಕೊಂಡು ಹೋಗೋದು, ಇಲ್ಲ ಲಾರಿಗಳಲ್ಲಿ ಹೆಚ್ಚಾಗಿ ಜಾನುವಾರುಗಳನ್ನ ತುಂಬಿಸ್ಕೊಂಡು ತಗೊಂಡು ಹೋದಾಗ, ಮತ್ತೆ ಬರ ಅಂದ್ರೆ ಸರಿಯಾಗಿ ನೀರು ಆಹಾರ ಸಿಗದೇ ಇರ್ತಕ್ಕಂಥ ಪ್ರದೇಶಗಳಲ್ಲಿ, ಮತ್ತೆ ಹೆಚ್ಚಿನ ತೇವಾಂಶವಿರತಕ್ಕಂಥ ಗಾಳಿ, ಮತ್ತೆ ಗಾಳಿ ಬೆಳಕು ಸರಿಯಾಗಿಲ್ತಕ್ಕಂಥ ಕೊಟ್ಟಿಗೆಗಳಲ್ಲಿ ಜಾಸ್ತಿ ದನಗಳನ್ನ ಒಟ್ಟಿಗೆ ಕೂಡಿ ಹಾಕಿದಾಗ, ಮತ್ತೆ ವಾತಾವರಣದ ವೈಪರೀತ್ಯದ ಪ್ರಭಾವ ಅಂದ್ರೆ ಹೆಚ್ಚು ಬಿಸಿ ಹೆಚ್ಚು ಬಿಸಿಲು ಇರ್ಬೋದು, ಹೆಚ್ಚು ಚಳಿ ಇರ್ಬೋದು, ದೂರದ ಪ್ರಯಾಣ, ಹೆಚ್ಚಿನ ಆಯಾಸ ಮತ್ತು ಮೇವಿನ ಅಭಾವಗಳ ಪರಿಸ್ಥಿತಿಯಲ್ಲಿ ಈ ಕಾಯಿಲೆ ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ಕಂಡುಬರುತ್ತೆ. ಅಂದ್ರೆ ಮುಖ್ಯವಾದ ಲಕ್ಷಣಗಳನ್ನು ನಾವು ಯಾವ್ಯಾವನ್ನ ನೋಡಬಹುದು ಅಂತೀರಿ? ಈ ಗಂಟಲು ಬೇನೆ ಜಾನುವಾರುಗಳಲ್ಲಿ ಬಂದಾಗ ಕೆಲವೊಂದ್ಸಾರಿ ಯಾವುದೇ ರೋಗ ಲಕ್ಷಣ ಇಲ್ಲದೇನೆ ಜಾನುವಾರುಗಳು ಸಾಯಬಹುದು. ಮತ್ತೆ ಕೆಲವೊಂದು ಜಾನುವಾರುಗಳಲ್ಲಿ ಒಂದು ಸ್ವಲ್ಪ ಮಾಂದ್ಯತೆ ಕಂಡು ಬರುತ್ತೆ, ಮೇಲು ಉಸಿರಾಟ ದೀರ್ಘವಾಗಿ ಉಸಿರಾಟ ಮಾಡುತ್ತೆ, ಮತ್ತೆ ಕೆಮ್ಮು ಇರುತ್ತೆ, ಮತ್ತೆ ಮೂಗಿನ ಹೊಳ್ಳೆಯಿಂದ ಅಂಟಾದಂತ ಒಂದು ದ್ರವ ಸೋರ್ತಾ ಇರುತ್ತೆ, ಕಣ್ಣುಗಳಿಂದ ನೀರು ಸೋರುತ್ತೆ, ಜ್ವರ ಇರುತ್ತೆ, ಉಸಿರಾಟದ ತೊಂದರೆ, ಇವೆಲ್ಲ ಈ ರೋಗದ ಲಕ್ಷಣಗಳು. ಮತ್ತೆ ಈ ಹಲವಾರು ಜಾನುವಾರುಗಳಲ್ಲಿ ಕೂಡ ಶ್ವಾಸಕೋಶದ ಉರಿಯೂತ, ಕೆಮ್ಮು, ಮತ್ತೆ ಅತಿ ಕಡಿಮೆ ಸಮಯದಲ್ಲಿ ಈ ಕಾಯಿಲೆಗಳು ಲಕ್ಷಣಗಳು ಬಂದ್ರೆ ಈ ರೋಗ ಇದೆ ಅಂತ ನಾವು ಅದನ್ನ ಶಂಕೆಗೊಳಪಡಿಸಬೇಕಾಗುತ್ತೆ. ಮತ್ತೆ ಈ ರೋಗ ಪೀಡಿತ ಜಾನುವಾರುಗಳಲ್ಲಿ ಉಸಿರಾಟ ಮತ್ತು ಕೆಮ್ಮಿನ ಮೂಲಕ ಈ ರೋಗಾಣುಗಳು ಹೊರಬಂದು ಇತರೆ ರಾಸುಗಳಿಗೆ ಕೂಡ ಈ ರೋಗವನ್ನು ಉಂಟು ಮಾಡತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ರೈತರು ಈ ರೋಗದ ಲಕ್ಷಣಗಳು ಕಂಡು ಬರ್ತಕ್ಕಂಥ ಜಾನುವಾರುಗಳಲ್ಲಿ ತಕ್ಷಣವೇ ಅವುಗಳನ್ನು ಗುರುತಿಸಿ ಸಮೀಪದಲ್ಲಿರೋ ಒಂದು ಪಶುವೈದ್ಯಕೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಪ್ರಾರಂಭ ಮಾಡಿದರೆ ಈ ರೋಗವನ್ನು ಗುಣಪಡಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಇದನ್ನ ಬರದ ಹಾಗೆ ತಡೆಗಟ್ಟುವಂತ ಸಾಧ್ಯತೆ ಇದೆಯೇ? ಹೌದು, ಈ ಗಂಟಲು ಬೇನೆಯನ್ನು ಕೂಡ ನಾವು ಜಾನುವಾರುಗಳಲ್ಲಿ ಬರದೇ ಇರೋ ಹಾಗೆ ತಡೆಗಟ್ಟೋದಕ್ಕೆ ಒಂದು ಸೂಕ್ತವಾದಂತ ಒಂದು ರೋಗ ನಿರೋಧಕ ಲಸಿಕೆ ಕೂಡ ಇದೆ. ಸೊ ಇದನ್ನು ಕೂಡ ಕೊಟ್ಟು ನಾವು ಅಂದ್ರೆ 4 ತಿಂಗಳ ಮೇಲ್ಪಟ್ಟು ಎಲ್ಲಾ ಹಸುಕರುಗಳು, ಎಮ್ಮೆ, ಕುರಿ, ಮೇಕೆಗಳಿಗೆ ಈ ರೋಗ HS ರೋಗ ನಿರೋಧಕ ಲಸಿಕೆ ಏನಿದೆ ಅದನ್ನ ಕೊಡಿಸ್ಬೇಕಾಗತ್ತೆ. ಮತ್ತೆ ಈ ಕಾಯಿಲೆ ಸದಾ ಕಾಣಿಸ್ಕೊಳ್ತಕ್ಕಂಥ ಪ್ರದೇಶಗಳಲ್ಲಿ ವರ್ಷಕ್ಕೆ 2 ಬಾರಿ ಈ ರೋಗ ನಿರೋಧಕ ಲಸಿಕೆಯನ್ನ ಕೊಡಬೇಕಾಗತ್ತೆ. ರೈತರು ಇದ್ರ ಕಡೆ ಗಮನ ವಹಿಸಿ ತಮ್ಮಲ್ಲಿರೋ ದನಕರುಗಳನ್ನ ಸಮೀಪದಲ್ಲಿರೋ ಒಂದು ಪಶುವೈದ್ಯಕೀಯ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಇದಕ್ಕೆ ಸೂಕ್ತವಾದಂಥ ರೋಗ ನಿರೋಧಕ ಲಸಿಕೆ ಕೊಡಿಸೋದ್ರಿಂದ ಈ ರೋಗವನ್ನು ಖಂಡಿತವಾಗ್ಲೂ ಜಾನುವಾರುಗಳಲ್ಲಿ ಬರದೇ ಇರೋ ಹಾಗೆ ತಡೆಗಟ್ಟಬಹುದು. ಇನ್ನು ಈ ಕಂದು ಹಾಕುವಂತ ರೋಗನು ಕೂಡ ಬಹಳ ಮುಖ್ಯವಾದಂಥದ್ದು ಅಂತ ನಾವು ಕೇಳಿದ್ದೀವಿ. ಹೌದು, ಈ ಕಂದು ಹಾಕುವ ರೋಗದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿ. ಜಾನುವಾರುಗಳಲ್ಲಿ ಈ ಕಂದು ಹಾಕುವ ರೋಗ, ನಾವು ಅದು ಅಬಾರ್ಷನ್ ಅಂತ ಹೇಳ್ತೀವಿ, ಗರ್ಭಾವಸ್ಥೆಯ ಕೊನೆಯ ಭಾಗದಲ್ಲಿ ಕಂದು ಹಾಕೋದು ಮತ್ತೆ ಗರ್ಭ ಕಟ್ಟದೇ ಇರತಕ್ಕಂಥದ್ದು ಈ ರೋಗದ ಅತಿ ಮುಖ್ಯವಾದಂಥ ಒಂದು ಲಕ್ಷಣ. ಮತ್ತೆ ಇದು ಕಂದು ಹಾಕೋ ರೋಗ ಕೂಡ ಒಂದು ಬ್ರುಸೆಲ್ಲಾ ಅಬಾರ್ಟಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ರೋಗಾಣುವಿನಿಂದ ಬರತಕ್ಕಂಥ ಕಾಯಿಲೆ. ಮತ್ತೆ ಈ ರೋಗ, ಕಂದು ಹಾಕೋ ರೋಗ ಏನಿದೆ, ಮುಖ್ಯವಾಗಿ ಹೈನು ರಾಸುಗಳಲ್ಲಿ ಕಂಡು ಬರುತ್ತೆ. ಮತ್ತೆ ಇದು ರೋಗ ಬಂದ್ರೆ ಈ ರೋಗ ಮನುಷ್ಯರಿಗೂ ಕೂಡ ಪ್ರಾಣಿಗಳ ಮೂಲಕ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ರೋಗ ಬರದೇ ಇರೋ ಹಾಗೆ ತಡೆಗಟ್ಟೋದು ಅತಿ ಮುಖ್ಯವಾದಂತ ಒಂದು ಅಂಶವಾಗಿರುತ್ತೆ. ಮತ್ತೆ ಈ ರೋಗಾಣುಗಳು, ಬ್ರುಸೆಲ್ಲಾ ಅಬಾರ್ಟಸ್ ಅಂತ ಏನ್ ಹೇಳ್ತೀವಿ, ಈ ಕಂದು ಹಾಕಿರ್ತಕ್ಕಂತ ಕಂದು ಅಥವಾ ಕಂದಿನೊಂದಿಗಿರೋ ಮಾಸು ಮತ್ತೆ ಗರ್ಭಸ್ರಾವಗಳು, ಇದರಲ್ಲಿ ಅತಿ ಹೆಚ್ಚಾಗಿ ಈ ರೋಗಾಣುಗಳು ಕಂಡು ಬರ್ತವೆ. ಹಾಗಾಗಿ ಸತ್ತ ರಾಸುಗಳ ಮರಣೋತ್ತರ ಪರೀಕ್ಷೆ ಮತ್ತು ಕಂದು ಹಾಕಿದ ರಾಸುಗಳನ್ನ ಪರೀಕ್ಷಿಸುವಾಗ ಸಾಕಷ್ಟು ರೈತರು ಎಚ್ಚರಿಕೆ ವಹಿಸಬೇಕಾಗತ್ತೆ. ಪಶುವೈದ್ಯರು ಕೂಡ ಸಾಕಷ್ಟು ಎಚ್ಚರಿಕೆ ವಹಿಸಬೇಕಾಗತ್ತೆ, ಯಾಕೆಂದ್ರೆ ರೋಗಾಣುಗಳು ಅತಿ ಸುಲಭವಾಗಿ ಮನುಷ್ಯರ ದೇಹವನ್ನ ಪ್ರವೇಶ ಮಾಡಿ ಮನುಷ್ಯರಲ್ಲೂ ಕೂಡ ಈ ರೋಗ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೆ ಈ ಜಾನುವಾರುಗಳಲ್ಲಿ ಕಲುಷಿತವಾದ ನೀರು ಮತ್ತು ಆಹಾರ ಸೇವನೆ, ಹಾಲು ಕರೆಯುವಾಗ ಆಗ್ತಕ್ಕಂಥ ಕೆಚ್ಚಲಿನ ಸಂಪರ್ಕ, ಚರ್ಮ ಮತ್ತು ಕಣ್ಣಿನ ಪೊರೆಗಳ ಮೂಲಕ ಈ ಬ್ರುಸೆಲ್ಲಾ ಅಬಾರ್ಟಸ್ ರೋಗಾಣುಗಳು ದೇಹವನ್ನ ಪ್ರವೇಶ ಮಾಡ್ತವೆ. ಮತ್ತೆ ಹಾಗೇನೆ ಈ ರೋಗ ಹೊಂದಿರತಕ್ಕಂತ ಹೋರಿಗಳ ರೋಗಾಣುಯುಕ್ತ ವೀರ್ಯದ ಮೂಲಕ ಕೂಡ, ಅಂದ್ರೆ ವೀರ್ಯವನ್ನ ಸಾಮಾನ್ಯವಾಗಿ ಕೃತಕ ಗರ್ಭಧಾರಣೆಗೆ ಉಪಯೋಗ ಮಾಡ್ತಾರೆ. ಸೊ ಹಾಗಾಗಿ ಮಾಡಿದಾಗ ಏನಾಗುತ್ತೆ, ಈ ರೋಗ ಒಂದು ಹಸುಗಳಿಂದ ಇನ್ನೊಂದು ಹಸುಕ್ಕೆ, ಒಂದು ಜಾನುವಾರದಿಂದ ಇನ್ನೊಂದು ಜಾನುವಾರಕ್ಕೆ ಅತಿ ಸುಲಭವಾಗಿ ಈ ರೋಗ ಹರಡುತ್ತೆ. ಮತ್ತೆ ಹಸುಗಳಲ್ಲಿ ಈ ರೋಗ ಬಂದಾಗ 5 ತಿಂಗಳ ಗರ್ಭಾವಸ್ಥೆಯ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಗರ್ಭಪಾತ ಆಗೋದು ಅತಿ ಮುಖ್ಯವಾದಂತ ಒಂದು ಲಕ್ಷಣ ಆಗುತ್ತೆ. ಮತ್ತೆ 2-3 ಬಾರಿ ಆ ಹಸು ಗರ್ಭಪಾತ ಆಗಬಹುದು. ಅನಂತರ ಬಹುಪಾಲು ಹಸುಗಳಲ್ಲಿ ಕರುಗಳು ಹುಟ್ಟಿದ್ರೂ ಕೂಡ ಅವು ಈ ಸೋಂಕಿನಿಂದ ಹೊಂದಿರತಕ್ಕಂತ ಕರುಗಳಾಗಿರುತ್ತೆ. ಮತ್ತೆ ಗರ್ಭಪಾತ ಆಗಿರತಕ್ಕಂತ ಹಸುಗಳಲ್ಲಿ ಮಾಸ ನಿಲ್ಲೋದು ಮತ್ತೆ ಗರ್ಭದ ಸೋಂಕಿನ ಲಕ್ಷಣಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ. ಮತ್ತೆ ಈ ರೋಗ ಬಂದಿರತಕ್ಕಂತ ಹೋರಿಗಳು ತಮ್ಮ ಗರ್ಭಧಾರಣ ಶಕ್ತಿಯನ್ನ ಕಳೆದುಕೊಳ್ತವೆ ಮತ್ತೆ ರೋಗ ಪ್ರಸಾರ ಮಾಡುವಲ್ಲಿ ಅತಿ ಮುಖ್ಯವಾದಂತ ಒಂದು ಪಾತ್ರವನ್ನ ವಹಿಸುತ್ತೆ. ಮತ್ತೆ ಈ ಹೋರಿಗಳಲ್ಲಿ ಕೂಡ ಈ ರೋಗ ಬಂದಾಗ ಹಲವು ಬಾರಿ ಮಂಡಿಯ ಭಾಗದಲ್ಲಿ ಕೀಲುಗಳ ಊತ ಕೂಡ ಕಂಡು ಬರುತ್ತೆ. ಇವು ಮುಖ್ಯವಾದ ಒಂದು ಲಕ್ಷಣಗಳು. ಇನ್ನು ಈ ಕಂದು ಹಾಕುವಂತ ರೋಗವನ್ನ ನಾವು ಹೇಗೆ ನಿಯಂತ್ರಣ ಮಾಡಬಹುದು ಅಂತ? ಈ ಕಂದು ಹಾಕೋ ರೋಗ ಕೂಡ ನಾವು ಒಂದು ಸೂಕ್ತವಾದ ಲಸಿಕೆ ಕೊಡೋದ್ರ ಮೂಲಕ ಈ ರೋಗವನ್ನ ಜಾನುವಾರುಗಳಲ್ಲಿ ಬರದೇ ಇರೋ ತರ ತಡೆಗಟ್ಟಬಹುದು. ಈ ಬ್ರುಸೆಲ್ಲಾ ಅಬಾರ್ಟಿಸ್ ಬಿ ಭೇದ 19 ಅಂತಕ್ಕಂಥ ಒಂದು ಲಸಿಕೆ ಇದೆ. ಇದು ಜೀವಂತ ಲಸಿಕೆ. ಇದು ಹೈದರಾಬಾದ್ನಲ್ಲಿರೋ ಇಂಡಿಯನ್ ಇಮ್ಯುನಾಲಜಿಕಲ್ ಲಿಮಿಟೆಡ್ ಏನು ವೆಟನರಿ ವ್ಯಾಕ್ಸಿನ್ಸ್ ಏನು ತಯಾರು ಮಾಡ್ತಾ ಇದ್ದಾರೆ, ಇವರುಗಳು ಇದನ್ನು ತಯಾರು ಮಾಡ್ತಾ ಇದ್ದಾರೆ ಮತ್ತು ಇದನ್ನು ರಾಜ್ಯಕ್ಕೆ ಕೂಡ ಸರಬರಾಜು ಮಾಡ್ತಾ ಇರೋದ್ರಿಂದ ಎಲ್ಲ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲೂ ಕೂಡ ಇದು ಲಭ್ಯ ಇರುತ್ತೆ. ಮತ್ತು ಇದನ್ನು ನಾವು ಈ ಲಸಿಕೆಯನ್ನು ಕೊಡೋದ್ರಿಂದ ಈ ರೋಗ ಬರದೇ ಇರೋ ಹಾಗೆ ತಡೆಗಟ್ಬೋದು. ಮತ್ತು ಇದು ಜೀವಂತ ಲಸಿಕೆ ಆಗಿರೋದ್ರಿಂದ ಇದನ್ನು ಉಪಯೋಗ ಮಾಡುವಾಗ ಪಶುವೈದ್ಯರು ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ಯಾಕೆಂದರೆ ಈ ರೋಗ ನಿರೋಧಕ ಲಸಿಕೆಯನ್ನು ಬರೀ ಹೆಣ್ಣು ಕರುಗಳು ಅಂದರೆ 4-8 ವಯಸ್ಸಾಗಿರ್ತಕ್ಕಂಥ ಹೆಣ್ಣು ಕರುಗಳಿಗೆ ಮಾತ್ರ ಈ ರೋಗ ನಿರೋಧಕ ಲಸಿಕೆಯನ್ನು ಕೊಡಬೇಕಾಗತ್ತೆ. ಹೋರಿಗಳಲ್ಲಿ ಈ ಲಸಿಕೆಯನ್ನು ಉಪಯೋಗ ಮಾಡದೇ ಇರೋದು ತುಂಬ ಒಳ್ಳೆಯದು. ಹಾಗೆ ಕೊಟ್ಟಾಗ ಏನಾಗುತ್ತೆ, ಅವು ಕೂಡ ಸೋಂಕಿಗೆ ಒಳಪಟ್ಟು ತಮ್ಮ ಗರ್ಭಧಾನ ಶಕ್ತಿಯನ್ನ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಈ ಹೆಣ್ಣು ಕರುಗಳಿಗೆ ಈ ಲಸಿಕೆಯನ್ನ ಕೊಟ್ಟು ಅಥವಾ ಗರ್ಭಪಾತ ಬಂದ ಕಂದು ಮಾಸ ಮತ್ತಿತರ ಗರ್ಭಸ್ರಾವ ಇವುಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿದಾಗ ಏನಾಗುತ್ತೆ, ಈ ರೋಗವನ್ನ ನಾವು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಮತ್ತೆ ಬೇರೆ ಕಡೆಯಿಂದ ಹಸುಗಳನ್ನ ತಂದು ತಮ್ಮ ಫಾರಂಗಳಲ್ಲಿ ಸೇರಿಸೋಕೆ ಮುಂಚೆ ಕೂಡ ಈ ರೋಗ ಬಂದಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಸೂಕ್ತವಾದಂತ ಒಂದು ತಪಾಸಣೆಗೆ ಒಳಪಡಿಸಿದಾಗ ಈ ಕಂದು ಹಾಕೋ ರೋಗ ಇದೆಯೋ ಇಲ್ಲೋ ಅನ್ನೋದು ಕೂಡ ನಾವು ಜಾನುವಾರುಗಳಲ್ಲಿ ಪತ್ತೆ ಹಚ್ಚಬಹುದು. ಅಂದ್ರೆ 4-8 ವಯಸ್ಸಿನ ಕರುಗಳಲ್ಲಿ ಮಾತ್ರ ಬಳಸಬೇಕಿದ್ನ? ಹೌದು, 4-8 ಹಾಕಿದ ಮೇಲೆ ಹಸುಗಳಿಗೆ ಮೇಲೆ ಪ್ರಯೋಗ ಮಾಡಬಾರದು. ಇಲ್ಲ, ಹಸುಗಳಲ್ಲಿ ರೋಗ ನಿರೋಧಕ ಲಸಿಕೆಯನ್ನ ಕೊಡೋ ಹಾಗಿಲ್ಲ, ಮತ್ತೆ ಹೋರಿ ಕರುಗಳಲ್ಲೂ ಕೂಡ ಈ ರೋಗ ನಿರೋಧಕ ಲಸಿಕೆಯನ್ನ ಕೊಡೋ ಹಾಗಿಲ್ಲ. ಈ 4-8 ವಯಸ್ಸಾಗಿರ್ತಕ್ಕಂತ ಹೆಣ್ಣು ಕರುಗಳಿಗೆ ಮಾತ್ರ ಒಂದ್ಸರಿ ಕೊಟ್ರೆ ಸಾಕು. ಇದು ಈ ರೋಗವನ್ನ ಜೀವನ ಪರ್ಯಂತ ಈ ರೋಗವನ್ನ ನಿಯಂತ್ರಣ ಮಾಡಬಹುದು ಜಾನುವಾರುಗಳಲ್ಲಿ. ಇನ್ನೊಂದು ತಾವು ತಿಳಿಸಿದ್ದು ಈ ಎಂಟರೋಟಾಕ್ಸಿಮಿಯಾ ಅಂತ ಅಂದು, ಈ ರೀತಿ ಅಂದ್ರೆ ಏನು ಅಂತೀರಿ? ಹೌದು, ಇದು ಎಂಟರೋಟಾಕ್ಸಿಮಿಯಾ ಅಂತ ಹೇಳ್ತೀವಿ. ಇದು ಕುರಿಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ನಾನು ಮುಂಚೆ ಹೇಳಿದಾಗೆ ಈ ಕ್ಲಾಸ್ಟ್ರಿಡಿಯಂ ಅಂತಕ್ಕಂಥ ರೋಗಾಣುಗಳಲ್ಲಿ ಈ ಎಂಟರೋಟಾಕ್ಸಿಮಿಯಾ ಅಂತಕ್ಕಂಥ ರೋಗ ಉಂಟು ಮಾಡೋದಕ್ಕೆ ಕಾರಣ ಆಗಿರುತ್ತೆ. ಕ್ಲಾಸ್ಟ್ರಿಡಿಯಂ ಪರ್ಫ್ರಿಂಜೆನ್ಸ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಈ ಕುರಿಗಳಲ್ಲಿ, ಇವು ಕೂಡ ಮೆಲುಕು ಹಾಕುವ ಪ್ರಾಣಿಗಳಾಗಿರೋದ್ರಿಂದ ಕರುಳಿನಲ್ಲಿ ಸಾಮಾನ್ಯವಾಗಿ ಈ ರೋಗಾಣುಗಳಿರುತ್ತೆ. ಮತ್ತು ಇವು ಆವಾಗವಾಗ ವೃದ್ಧಿಗೊಂಡು ಈ ವಿಷ ವಸ್ತುಗಳನ್ನು ಉತ್ಪಾದನೆ ಮಾಡೋದ್ರಿಂದ ಈ ಎಂಟರೋಟಾಕ್ಸಿಮಿಯಾ ಅಂದರೆ ಟಾಕ್ಸಿನ್ಸ್ ಆಗೋದ್ರಿಂದ ಈ ರೋಗ ಕಂಡುಬರುತ್ತೆ. ಮತ್ತು ಈ ರೋಗಕ್ಕೆ ಬಂದಂಥ ಕುರಿಗಳಲ್ಲಿ ತೀವ್ರತರವಾದಂಥ ಒಂದು ವಿಷಮ ಸ್ಥಿತಿ, ರಕ್ತ ನಂಜಾಗುತ್ತೆ ಮತ್ತು ಬೇದಿ ಆಗುತ್ತೆ, ಬೇದಿಯಿಂದ ಒದ್ದಾಡ್ತಾ ಇರುತ್ತೆ, ಮತ್ತು ಪಾರ್ಶ್ವವಾಯು ಕಂಡುಬರುತ್ತೆ ಆವಾಗವಾಗ. ಮತ್ತು ತಕ್ಷಣ ಈ ಕುರಿಗಳು ಮರಣ ಹೊಂದಿರತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಇವೆಲ್ಲ ಅತಿ ಮುಖ್ಯವಾದಂಥ ಒಂದು ಲಕ್ಷಣಗಳು. ಮತ್ತು ಈ ಕಾಯಿಲೆ ಕುರಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬಂದರೂ ಮೇಕೆ ಕೂಡ ಈ ರೋಗದಿಂದ ನರಳೋ ಸಾಧ್ಯತೆ ಹೆಚ್ಚು. ಮತ್ತು ವಯಸ್ಸಾದ ದನಗಳಲ್ಲಿ ಕೂಡ ಈ ಎಂಟರೋಟಾಕ್ಸಿಮಿಯಾ ಕಂಡುಬರಬಹುದು. ಕರು ಮತ್ತು ವಯಸ್ಸಾದ ದನಗಳಲ್ಲಿ ಕೂಡ ಕಂಡುಬರಬಹುದು. ಮತ್ತು ಈ ರೋಗ ಬಂದಿರತಕ್ಕಂಥ ಕುರಿಗಳಲ್ಲಿ ಸಾಮಾನ್ಯವಾಗಿ ಅವರು ಮೇವು ಆಹಾರ ಏನು ತಿನ್ನೋದಿಲ್ಲ, ನೀರು ಕುಡಿಯೋದಿಲ್ಲ, ಮತ್ತು ಮುಖದಲ್ಲಿ ಒಂಥರ ಅಸಮಾನ ಚಲನೆ ಅಂದರೆ ಆವಾಗವಾಗ ಅದು ಇದಾಗ್ತಾ ಇರುತ್ತೆ, ಮತ್ತು ತೀವ್ರವಾದ ಸ್ಥಿತಿಯಲ್ಲಿ ಒದ್ದಾಡ್ತಾ ಇರುತ್ತೆ, ಆಮೇಲೆ ಬಾಯಿಯಲ್ಲಿ ನೊರೆ ಬರುತ್ತೆ, ಮತ್ತು ಬೇದಿ ಆದಾಗ ಸ್ವಲ್ಪ ಹಸಿರು ಬಣ್ಣದ ಬೇದಿ ಆಗುತ್ತೆ, ನಡುಕ ಇರುತ್ತೆ, ಇವೆಲ್ಲ ಲಕ್ಷಣಗಳು ಕುರಿಗಳಲ್ಲಿ ಕಂಡುಬರುತ್ತೆ. ಮತ್ತು ಮೇಕೆಯಲ್ಲಿ ಅತಿ ಮುಖ್ಯವಾಗಿ ಬೇದಿ ಕಂಡುಬರುತ್ತೆ ಈ ಎಂಟರೋಟಾಕ್ಸಿಮಿಯಾ ಬಂದಾಗ. ಎಂಟರೋಟಾಕ್ಸಿಮಿಯಾ ಕೂಡ ನಾವು ಈ ಕುರಿ ಮತ್ತು ಮೇಕೆಗಳಲ್ಲಿ ಬರದೇ ಇರೋ ಹಾಗೆ ನಾವು ತಡೆಗಟ್ಬೋದು. ಸಾಮಾನ್ಯವಾಗಿ ಈ ರೋಗ ಏನಾಗುತ್ತೆ, ಈ ಕುರಿಗಳಲ್ಲಿ ಹೆಚ್ಚಿನ ದ್ವಿದಳ ಧಾನ್ಯ ಸೇವನೆ ಮತ್ತು ಅತಿಯಾದ ಪೌಷ್ಟಿಕ ಆಹಾರ ಕೊಟ್ಟಾಗ ಅಂದರೆ ಆಹಾರದಲ್ಲಿ ತಕ್ಷಣ ಬದಲಾವಣೆ ಮಾಡೋದ್ರಿಂದ ಕುರಿಗಳಲ್ಲಿ ಈ ರೋಗ ಹೆಚ್ಚಾಗಿ ಕಂಡುಬರುತ್ತೆ. ಅಂದರೆ ಮೇವಿನ ಬದಲಾಗಿ ಪೌಷ್ಟಿಕ ಆಹಾರ ಕೊಟ್ಟಾಗ ಹೆಚ್ಚಾಗಿ ಈ ತಿಂಡಿ ಅಂತ ಏನು ಹೇಳ್ತೀವಿ, ಕಾನ್ಸಂಟ್ರೇಟ್ ಫೀಡ್ಸ್ ಅಂತ ಏನು ಹೇಳ್ತೀವಲ್ಲ, ಮತ್ತು ಹೆಚ್ಚಾಗಿ ದ್ವಿದಳ ಧಾನ್ಯಗಳು ಇರತಕ್ಕಂಥ ಒಂದು ಏನು ಆಹಾರ ಕೊಟ್ಟಾಗ ಈ ರೋಗ ಅತಿ ಶೀಘ್ರವಾಗಿ ಉಲ್ಬಣಗೊಳ್ಳುತ್ತೆ. ಹಾಗಾಗಿ ಕುರಿಗೆ ಮತ್ತು ಮೇಕೆಗಳಲ್ಲಿ ಆಹಾರದಲ್ಲಿ ನಿಯಂತ್ರಣ ಮಾಡೋದು ತುಂಬ ಅತಿ ಮುಖ್ಯವಾದಂಥ ಒಂದು ಅಂಶ. ಮತ್ತು ಈ ರೋಗ ಬರದೇ ಇರೋ ಹಾಗೆ ಕೂಡ ಒಂದು ಸೂಕ್ತವಾದಂಥ ಒಂದು ಲಸಿಕೆ ಇದೆ, ಈ ರೋಗವನ್ನು ಬರದೇ ಇರೋ ಹಾಗೆ ತಡೆಗಟ್ಬೋದು ಈ ಲಸಿಕೆ ಪ್ರಯೋಗದಿಂದ. ಮತ್ತು ಕುರಿ ಮತ್ತು ಮೇಕೆಗಳಲ್ಲಿ 6 ಲಸಿಕೆ ಹಾಕಿದಾಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇರುತ್ತೆ, ಮತ್ತು ಈ ರೋಗ ಬರದೇ ಇರೋ ಹಾಗೆ ನಾವು ಸಂಪೂರ್ಣವಾಗಿ ತಡೆಗಟ್ಬೋದು. ಈಗ ತಾವು ಮುಖ್ಯವಾಗಿ ಈ ಮುಂಜಾಗ್ರತಾ ಕ್ರಮಗಳಲ್ಲೇ ಈ ರೋಗಗಳನ್ನ ನಿಯಂತ್ರಣ ಮಾಡಬೇಕು ಅಂತ ತಾವು ಹೇಳಿದ್ರಿ, ಲಸಿಕೆಯನ್ನ ಹಾಕಿಸ್ಕೊಳ್ಳೋದ್ರ ಮೂಲಕ. ಈ ಒಂದು ಬ್ಯಾಕ್ಟೀರಿಯಾ ರೋಗಗಳಿಗೆ ಸೂಕ್ತವಾದಂತಹ ಚಿಕಿತ್ಸೆ ಇಲ್ವೇ? ಈ ಮೊದಲು ತಿಳಿಸಿದಾಗ ಈಗ ಎಲ್ಲಾ ರೋಗಗಳೇನಿದೆ ಈ ಸೂಕ್ತವಾದ ಚಿಕಿತ್ಸೆಯನ್ನ ಮಾಡಬಹುದು. ಯಾಕೆಂತಂದ್ರೆ ಈ ರೋಗ ಲಕ್ಷಣಗಳು ಕಂಡು ಕೂಡಲೇ ರೈತರು ಏನ್ ಮಾಡಬೇಕು, ಅವರು ತಮ್ಮಲ್ಲಿರೋ ಹಸುಗಳನ್ನ ಸೂಕ್ಷ್ಮವಾಗಿ ಗಮನ ವಹಿಸಿ ಅವುಗಳಲ್ಲಿ ಯಾವ್ದಾದ್ರೂ ಜ್ವರ ಇದೆಯಾ ಅಥವಾ ಏನು ತಿಂತಾ ಇಲ್ವಾ, ಆಮೇಲೆ ದೇಹದ ಮೇಲೆ ಏನಾದರೂ ಗಾಯಗಳಿದೆಯಾ, ಆಮೇಲೆ ಮೂಗಿನ ಹೊಳ್ಳೆಯಿಂದ ಏನಾದರೂ ದ್ರವ ಸೋರ್ತಾ ಇದೆಯಾ, ಕಣ್ಣುಗಳಿಂದ ನೀರು ಸೋರ್ತಾ ಇದೆಯಾ, ಏನಾದರೂ ಉಸಿರಾಟದ ತೊಂದರೆಗಳಿದ್ದಾವ, ಈ ಥರದ ಲಕ್ಷಣಗಳೆಲ್ಲ ಪರೀಕ್ಷೆ ಮಾಡಿ ಈ ಲಕ್ಷಣಗಳೇನಾದ್ರೂ ಕಂಡು ಕೂಡಲೇ ಸಮೀಪದಲ್ಲಿರೋ ಪಶುವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ. ಮತ್ತೆ ಪಶುವೈದ್ಯರು ಕೂಡ ಈ ಹಸುಗಳನ್ನ ಸೂಕ್ತವಾದಂತಹ ಒಂದು ಪರೀಕ್ಷೆ ಮಾಡಿ ಚಿಕಿತ್ಸೆಯನ್ನ ಕೊಡಬಹುದು. ಈ ರೋಗ ಲಕ್ಷಣಗಳು ಉಲ್ಬಣಗೊಂಡಾಗ ಮಾತ್ರ ಈ ಚಿಕಿತ್ಸೆಯನ್ನ ಕೊಡೋದಕ್ಕೆ ಬರೋದಿಲ್ಲ, ಹಾಗಾಗಿ ಜಾನುವಾರುಗಳು ಸಾಯೋ ಸ್ಥಿತಿ ಬಂದ್ಬಿಡುತ್ತೆ. ಮತ್ತೆ ಈ ಜಾನುವಾರುಗಳಲ್ಲಿ ಈ ರೋಗ ಲಕ್ಷಣಗಳು ಕಂಡಾಗ ಕೂಡ ಅವುಗಳನ್ನ ಪ್ರತ್ಯೇಕವಾಗಿಟ್ಟು ಒಂದು ಸೂಕ್ತವಾದಂತಹ ಚಿಕಿತ್ಸೆ ಕೊಡಿಸಿದಾಗ ಬೇರೆ ಜಾನುವಾರುಗಳಿಗೆ ಈ ರೋಗ ಬರದೇ ಇರೋ ಹಾಗೆ ತಡೆಗಟ್ಟಬಹುದು. ಮತ್ತೆ ಇವೆಲ್ಲ ರೋಗಗಳಿಗೂ, ಈ ನೆರಡಿ ರೋಗ ಇರ್ಬೋದು, ಗಂಟಲು ಬೇನೆ, ಎಂಟ್ರೋಟಾಕ್ಸಿಮಿಯಾ, ಕಂದು ರೋಗ, ಚಪ್ಪೆ ರೋಗ, ಇವೆಲ್ಲ ರೋಗಗಳಿಗೂ ಕೂಡ ಒಂದು ಸೂಕ್ತವಾದಂತ ಲಸಿಕೆ, ರೋಗ ನಿರೋಧಕ ಲಸಿಕೆಗಳು ಲಭ್ಯ ಇರೋದ್ರಿಂದ ರೈತರು ತಮ್ಮಲ್ಲಿರೋ ಹಸುಗಳು, ಕುರಿಗಳು, ಮೇಕೆಗಳು ಏನಾದರೂ ಇದ್ರೆ ಸಮೀಪದಲ್ಲಿರೋ ಪಶುವೈದ್ಯರನ್ನ ಸಂಪರ್ಕ ಮಾಡಿ ಈ ಎಲ್ಲ ರೋಗಗಳಿಗೆ ರೋಗ ನಿರೋಧಕ ಲಸಿಕೆಯನ್ನ ಸರಿಯಾದ ಸಮಯದಲ್ಲಿ ಕೊಡಿಸೋದ್ರಿಂದ ಈ ಎಲ್ಲ ರೋಗಗಳನ್ನು ಕುರಿಗಳಿಗೆ ಅಥವಾ ಜಾನುವಾರುಗಳಿಗೆ ಬರದೇ ಇರೋ ಹಾಗೆ ತಡೆಗಟ್ಟಬಹುದು. ರೈತ ಬಾಂಧವರೇ, ತಮಗೆ ಈ ಬ್ಯಾಕ್ಟೀರಿಯಾಗಳಿಂದ ಹರಡುವಂತ ರೋಗಗಳ ಬಗ್ಗೆ ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಡಿ ರತ್ನಮ್ಮ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9844587311. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9844587311. ತುಂಬ ಸಂತೋಷ ಡಾಕ್ಟರ್ ರತ್ನಮ್ಮ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜಾನುವಾರುಗಳಲ್ಲಿ ಬ್ಯಾಕ್ಟೀರಿಯಾ ರೋಗಾಣುಗಳಿಂದ ಬರುವಂಥ ಮುಖ್ಯವಾದ ರೋಗಗಳು, ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಕೃಷಿ ರಂಗ ಈವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಶ್ರೋತೃಗಳೇ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಶ್ರೋತೃಗಳೇ, ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ ಎಸ್ ಲಕ್ಷ್ಮೀ ಅವರಿಂದ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳದಿದ್ದೀರಿ. ಈ ಸಂಜೆ 7:02 ಜಾಲಿ ರೈಡ್, 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ, ರಾತ್ರಿ 9:05 ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಎಂ ವೆಂಕಯ್ಯನಾಯ್ಡು